ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೇಶ್ ಅವರೊಂದಿಗೆ ಸಂದರ್ಶನವಿದೆ. ಈಗ ಜನಪದ ಗೀತೆ. ಗಜಮುಖನೇ ಶ್ರೀ ಗಣನಾಯಕ ಶ್ರುತಿಸುವೆನು ನೀಡೆನೆಗೆ ಮತಿಗಳ ಅತಿಗಣೆ ನಾನು ದ್ರಾದಿ ಒಂದಿ ಪೆಶರಣ ಸುತರೆಲ್ಲರೂ ಕೂಡಿ ಕೈಯಲ್ಲಿ ಪೂಜಿ ಬೆನೆ ಶರಣ ಕರ್ಣ ದ್ರೋಣ ಮೊದಲಾದಂತ ಹೌದಪ್ಪ ಕನ್ನದೊಳಗದೆಂಟು ಚೋಣಿ ಮಾರ್ಬಲಗಳ ಸ್ವಾಮಿ ನಿಮಗೆ ಕಳಸದೊಳ ಪಾರ್ಥಿಗಳ ರಥದ ಮ್ಯಾಲಂಬಿಗಳ ಕುಳಿಸಿ ಗೆಲಿಸುವರು ಶ್ರೀಗಣ ನಾಯಕ ಶರಣೋ ಶರಣ ಸ್ವಾಮಿ ಹತ್ತು ಹನ್ನೆರಡು ವರುಷ ಬುತ್ತದೊಳಗಿದ್ದಂತ ದೇಶಗಳ ಬಲ್ಲಂತ ಕಪನಿ ವರ್ಣದ ಗೋವು ಕರೆದು ನೀಡಿದರಂತೆ ವಿನಯದಿಂದಲೇ ತಪಗೈದು ವಿಪರೀತದಿಂದಲೇ ಜಪ ತಪಗಳ ಮಾಡುವ ಮುನಿ ಜೈತ ಜಂಗುಮ ದೇವ ಇಂತಹ ಕೃಪಿಯ ರಾಮನದೊಳಗಿರುವ ಲಿಂಗ ಸಂತೋಷ ಹರನ ಕುಮಾರನೆ ಆದಿಪೂಜಿತನೆ ಹರನ ಕುಮಾರನೆ ಸುರಮುನಿ ಪೂಜಿಪ ಸುರಮುನಿ ಪೂಜಿಪ ಸುಂದರ ಗಣನಾಯಕ ಶರಣು ಶರಣು ನಿಮಗೆ ನಾಯಕ ನಿಮ್ಮ ಚಿನ್ನದ ಸುಂಡಲ ತೂಗುತ್ತ ಆರು ಶಾಸ್ತ್ರವು ನಾಲ್ಕು ವೇದವು ಆರು ಶಾಸ್ತ್ರವು ನಾಲ್ಕು ವೇದವು ಆದಿಮಲ್ಲನ ಮೂಲಲಿ ಸೋಜಿಗದ ಬಸವೇಶ್ವರಾಯನ ಸೋಜಿಗದ ಬಸವೇಶ್ವರಾಯನ ಸೇರಿಸಿ ಸುಖಿಯೊಳು ಬಾಳುವ ಚೆಲ್ವೇ ಆಹಾ ಓದಿಸಿ ಹೇಳು ತಾಯಿ ಶಿವ ವಚನ ಬಳಸಿ ಬರಲಿ ಹೃದಯಕ್ಕೆ ಬರುವ ಮಕ್ಕಳ ಹೃದಯಕ್ಕೆ ಆಹಾ ಬಳಸಿ ಬಾರವ್ವ ಹೃದಯಕ್ಕೆ ಸರಸ್ವತಿ ಎದ್ದೊಂದು ಗಳಿಗೆ ನಿನ್ನ ನೆನೆದೇನೋ ಸರಸ್ವತಿ ನಮ್ಮ ತಾಳ ತಂಬುರಿಗೆ ನಲಿಯವಳ ಏ ಎತ್ತವರ ಹಿರಿಯರ ಪಾದ ಮತ್ತೆ ಗುರುವಿನ ಪಾದ ಪಾದ ಮತ್ತೆ ಗುರುವಿನ ಪಾದ ಒತ್ತಂತ ಭೂಮ್ತಾಯಿಯ ಶ್ರೀಪಾದ ನಮ್ಮ ಒತ್ತಂತ ಭೂಮ್ತಾಯಿ ಶ್ರೀಪಾದ ನೆನೆದರೆ ಶತಕೋಟಿ ಕರ್ಮ ಪರಿಹಾರ ವೇದರಿ ಕರಚೆಲ್ವೆ ಆದಿ ಬ್ರಹ್ಮನ ರಾಣಿ ಆ ವೇದರಿ ಕರಚೆಲ್ವೆ ಅವ್ವ ಓದಿಸಿ ಹೇಳೋ ಶಿವ ವಚನ ಅವ್ವ ಓದಿಸಿ ಹೇಳೋ ಶಿವ ವಚನ ಶಾರದೆ ಎದ್ದೊಂದು ಗಳಿಗೆ ತಾಯಿ ನೆನೆದೇವೋ